ಹೃದಯ ಕಡಲಿ ಹೊತ್ತಿ ಉಸಿರುಸಿರಿನ ಹಣತೆ ಭಕ್ತಿ ಉರಿಯಲೆಂದು ತಣ್ಣಗೆ ತನ್ನ ಮುಡಿಯ ಬಾಲಿಗೆ ಸೊಗಸಲೆಂದು ರಸ ಸ್ಫೂರ್ತಿ ಭಗವಂತನ ಕಣ್ಣಿಗೆ ಹುಟ್ಟು ಕುರುಳ ಬೇರೆ ಹುರುಳ ಮೆಲ್ಲ ಗಂಗೆ ತಾನೆ ನೀರು ಹುಟ್ಟು ಕುರುಳ ಬೇರೆ ಹುರುಳ ಮೆಲ್ಲ ಗಂಗೆ ತಾನೆ ನೀರು ಹೇಳು ತಪ್ಪು ನನ್ನದೇ ವೃಂದಗಾನದಲ್ಲಿ ಕುವೆಂಪು ಅವರ ರಚನೆಯನ್ನ ಇದುವರೆಗೆ ನೀವು ಆಲಿಸಿದಿರಿ. ಸಮಯ 7 ಗಂಟೆಯಾಗುತ್ತಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗಲಿದೆ. ಆಕಾಶವಾಣಿ ರೈತರಿಗಾಗಿ ಕಾರ್ಯಕ್ರಮ, ಈಗ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರೇ, ನಿಮಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗದಲ್ಲಿ ಕಾಡಿನ ಬೆಂಕಿಗೆ ಕಾರಣಗಳು ಮತ್ತು ತಡೆಗಟ್ಟುವ ಕ್ರಮಗಳು, ಈ ಬಗ್ಗೆ ನಿವೃತ್ತ ಅರಣ್ಯ ಅಧಿಕಾರಿ ಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು.

ಸೊ ಆದ್ರಿಂದ ಇದನ್ನ ನಾವು ಬಹಳ ಚೆನ್ನಾಗಿ ನಿರ್ವಹಿಸಬೇಕು. ನೋಡಿ, ಬೆಂಕಿ ಕಾಲ, ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ, ಆದ್ರೆ ಈ ಹವಾಮಾನ ವೈಪರೀತ್ಯದಿಂದ, ಗ್ಲೋಬಲ್ ವಾರ್ಮಿಂಗ್ ಇಂದ, ಕ್ಲೈಮೇಟ್ ಚೇಂಜ್ ಇಂದ ಕಾಲಕಾಲಕ್ಕೆ ಮಳೆ ಬರ್ತಾ ಇಲ್ಲ, ಬೇಸಿಗೆ ಬೇಸಿಗೆ ಆಗ್ತಿಲ್ಲ, ಚಳಿಗಾಲನೂ ಬೇಸಿಗೆ ಆಗಿದೆ, ಮಳೆಗಾಲನೂ ಬೇಸಿಗೆ ಆಗಿದೆ. ಅದಕ್ಕೆಲ್ಲ ಕಾರಣ ಯಾರು? ನಾವೇ ಕಾರಣ. ಆದ್ರಿಂದ ಇದನ್ನು ಅರಿತುಕೊಂಡು ಮುಂದೆ ದೊಡ್ಡ ಆಘಾತ ಆಗೋದಕ್ಕಿಂತ ಮುಂಜಾಗ್ರತವಾಗಿ ನಾವು ತಿಳ್ಕೊಂಡ್ರೆ ನಾವು ಸಮೃದ್ಧಿಯಾಗಿ ಜೀವನ ಸಾಗಿಸ್ಬೋದು. ವನ್ಯಪ್ರಾಣಿಗಳು, ಸಸ್ಯರಾಶಿ, ಜೀವಸಂಕುಲ ಇವನ್ನೆಲ್ಲವನ್ನು ಸಹ ನಾವು, ಬಯೋಡೈವರ್ಸಿಟಿ, ಜೀವ ವೈವಿಧ್ಯತೆ ಇವನ್ನೆಲ್ಲ ನಾವು ಕಾಪಾಡಬೋದಲ್ಲ, ಇಲ್ಲಿ ಸಂದೇಹ ಇಲ್ಲ ಅಂತ ನನ್ನ ಒಂದು ಖಂಡಿತವಾದ ಅನಿಸಿಕೆ. ಅಂದ್ರೆ ಬೆಂಕಿಯನ್ನ ನಾವು ಸೇವಕನಾಗಿ ಬಳಸ್ಕೋಬೇಕು, ಯಜಮಾನನಾಗಿ ಆಗೋದಕ್ಕೆ ಬಿಡಬಾರದು. ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಬಂದಿದೆ ಅದು, ರಾಮಾಯಣ ಮಹಾಭಾರತದಿಂದಲೂ ಬಂದಿದೆ. ಅಂದ್ರೆ ಕಾಡಿಗೆ ಬರುವಂತ ಬೆಂಕಿನೇ ನಾವು ಕಾಡಿನ ಬೆಂಕಿ ಅಂತೀವಿ, ಕಾಡಿನ ಬೆಂಕಿ ಅಂತೀವಿ, ಕಾಡ್ಗಿಚ್ಚು ವೈಲ್ಡ್ ಫೈರ್ ಅಂತ ಕರಿತೀವಿ. ಹೌದೌದು. ಮುಖ್ಯವಾಗಿ ಈ ಕಾಡ್ಗಿಚ್ಚು ಉಂಟಾಗೋದಕ್ಕೆ ಏನು ಕಾರಣಗಳು ಅಂತಾರೆ, ಹೇಗೆ ಉಂಟಾಗುತ್ತೆ ಈ ಕಾಡ್ಗಿಚ್ಚು? ನೋಡಿ, ಈಗ ಕಾಡ್ಗಿಚ್ಚಿನಲ್ಲಿ ಎರಡು ಭಾಗ ಮಾಡಬಹುದು ನಾವು. ಒಂದು ನ್ಯಾಚುರಲ್ ಫೈರಿಂಗ್ ಅಂದ್ರೆ ಸ್ವಾಭಾವಿಕವಾಗಿ ಆಗಿರ್ತಕ್ಕಂಥದ್ದು, ಇನ್ನೊಂದು ಮಾನವ ನಿರ್ಮಿತ. ಸ್ವಾಭಾವಿಕ ಆಗೋದು ಬಹಳ ಕಡಿಮೆ ಸರ್. ಇತ್ತೀಚಿನ ಸಮೀಕ್ಷೆಗಳು ಪ್ರಕಾರ ಸುಪ್ರೀಂ ಕೋರ್ಟ್ ಇಂದ ಹೈಕೋರ್ಟ್ ತನಕ ಸುಮಾರು ಆರ್ಡರ್ಸ್ ಆಗಿದೆ ಜಡ್ಜ್ಮೆಂಟ್, ಅದರಲ್ಲೆಲ್ಲ ಪ್ರೂವ್ ಆಗಿರೋದು ಮಾನವ ನಿರ್ಮಿತ, ಇಂಟೆನ್ಷನಲ್ ಡೆಲಿಬರೇಟ್ ಫೈರಿಂಗ್, ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಹಾಕತಕ್ಕಂತ ಬೆಂಕಿನೇ ಜಾಸ್ತಿ ಆಗಿದೆ. ಈ ನೋಡಿ, ಸ್ವಾಭಾವಿಕ ಬೆಂಕಿನಲ್ಲಿ ಈಗ ಹಿಂದೆ ಟ್ರೈಬ್ಸ್ ಅಥವಾ ಕಾಡು ಮನುಷ್ಯರಿದ್ರು, ಅವಾಗ ಬೆಂಕಿ ಉತ್ಪಾದನೆ ಮಾಡಿ ಬೆಂಕಿ ಪಟ್ಟಣ ಇರಲಿಲ್ಲ, ಎರಡು ಕಲ್ಲುಗಳನ್ನ ಘರ್ಷಣೆ ಮಾಡಿ ಬೆಂಕಿ ಉತ್ಪಾದನೆ ಮಾಡೋರು. ಆಮೇಲೆ ವನ್ಯಪ್ರಾಣಿಗಳು ಒಂದು ಬಂಡೆಯಿಂದ ಇನ್ನೊಂದು ಹಾರುವಾಗಲೇ ಆ ಗೊರಸು ಹೂಫ್ ಅಂತೀವಿ, ಆ ಗೊರಸಿನಲ್ಲಿ ಫ್ರಿಕ್ಷನ್ ಆಗಿ ಬೆಂಕಿ ಉತ್ಪತ್ತಿ ಆಗುದು. ಈಗ ಅವೆಲ್ಲ ಇಲ್ಲ, ಕಡಿಮೆ, ಎಲ್ಲ ನಾಗರಿಕತೆ ಜಾಸ್ತಿ ಆಗಿದೆ, ಜನಸಂಖ್ಯೆ ಜಾಸ್ತಿ ಆಗಿದೆ, ಆ ಒಂದು ಉಪಟಳದಿಂದ ಸಂದರ್ಭದಲ್ಲಿ ಮರಗಳ ಕೊಂಬೆಗಳಿಗೂ ಉಜ್ಜಿ ಕೂಡ ಆಗುತ್ತೆ. ಮರಗಳ ಕೊಂಬೆ ಉಜ್ಜಿ, ಬಿದಿರು ಎಸ್ಪೆಷಲಿ, ಬಿದಿರು ಒಂದಕ್ಕೊಂದು ಉಜ್ಜಿ ಬೆಂಕಿ ಉತ್ಪತ್ತಿ, ಬಟ್ ಬಹಳ ವಿರಳ, ಮ್ಯಾಕ್ಸಿಮಮ್ 10% ತಗೋಬಹುದು, 10% ಮಾತ್ರ ತಗೋಬಹುದು. ಇನ್ನೇನು 90% ಇದೆ, ಅದೆಲ್ಲ ಮಾನವನಿಂದನೇ ಕೊಡತಕ್ಕಂಥ ಬೆಂಕಿ ಆಗಿದೆ, ಇದು ಪ್ರೂವ್ ಆಗಿದೆ. ಮಾನವನಿಂದ ಅಂದ್ರೆ ಹೇಗೆ ಅಂತೀರಿ? ಈಗ ನೋಡಿ, ಒಂದು ಅಪರಾಧಗಳು ಅರಣ್ಯದಲ್ಲಿ ಒತ್ತುವರಿ ಇದೆ, ಅರಣ್ಯ ಒತ್ತುವರಿ ಇದೆ, ಅರಣ್ಯ ಬೆಂಕಿ ಇದೆ, ದನ ಬಿಟ್ಟು ಮೇಯಿಸೋದು, ಮೈನ್ಸ್ ಮಾಡೋದು ಅಂದ್ರೆ ಗಣಿಗಾರಿಕೆ ಮಾಡೋದು, ವನ್ಯ ಪ್ರಾಣಿಗಳನ್ನ ಬೇಟೆ ಮಾಡೋದು. ಸೊ ಇವೆಲ್ಲ ಸೇರ್ಕೊಂಡು ಏನಾಗುತ್ತೆ, ಗಾಂಧೀಜಿ ಹೇಳ್ತಾರೆ ಆಸೆ ಇರಬೇಕು ಅತಿ ಆಸೆ ಇರಬಾರ್ದು ಅಂತ. ಸೊ ಗ್ರೀಡಿನೆಸ್ ಜಾಸ್ತಿ ಆದಾಗ ಏನಾಗುತ್ತೆ, ಇದು ಜೀವ ಸಂಕುಲನ್ನೇ ಹಾಳು ಮಾಡ್ತಾ ಇದ್ವಿ, ಒತ್ತುವರಿ ಮಾಡ್ತಾ ಇದೀವಿ. ಆ ಒತ್ತುವರಿ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಮೊದಲು ಮೆತ್ತಗೆ ಸಾವರಿ ಬೆಂಕಿ ಕೊಡ್ತಾರೆ. ಸೊ ಬೆಂಕಿ ಬಂತಲ್ಲಿ ಅವರು ಸ್ವಂತ ಹಿತಕ್ಕೆ. ಆದ್ರಿಂದ ಅದನ್ನು ದಯವಿಟ್ಟು, ನಾನು ಜನರಲ್ಲಿ ಒಂದು ವಿಜ್ಞಾಪನೆ ಮಾಡ್ಕೊಳ್ತಾ ಇದ್ದೀನಿ, ಅರಿವು ಮೂಡಿಸೋ ಕಾರ್ಯಕ್ರಮ ಇದು, ದಯವಿಟ್ಟು ಅರಣ್ಯ ಒತ್ತುವರಿಯನ್ನ ಮಾಡಕ್ ಹೋಗಬಾರದು. ಹೊಟ್ಟೆಪಾಡಿಗೋಸ್ಕರ ನೋಡಿ, ಈಗ ಅರಣ್ಯ ಹಕ್ಕು ಕಾಯ್ದೆ ಬಂದಿದೆ, ಅವ್ರಿಗೋಸ್ಕರ ನಾವು ಇಡೀ ರಿಸರ್ವ್ ಫಾರೆಸ್ಟ್ನೇ, ಫಾರೆಸ್ಟ್ ಜಮೀನನ್ನೇ ಬಿಡ್ತಾ ಇದೀವಿ 4 ಎಕ್ಟರ್ ತನಕವ. ಸೊ ಅಂತ ಸದುದ್ದೇಶ ಕಾರ್ಯಕ್ರಮಗಳಲ್ಲಿ ಮಾಡ್ಬೇಕು ವಿನಃ ಸುಮ್ಮ ಸುಮ್ಮನೆ ಎಲ್ಲಾನು ನಾನು ಇದು ಮಾಡಬೇಕು, ನಾನು ಇವತ್ತು ಮುಂದೆ ಬರಬೇಕು, ಅವತ್ತು ಹಿಂಗಾದ ನಾನು ಸಾವುಕಾರ ಆಗಬೇಕು ಅನ್ನೋ ಒಂದು ಗ್ರೀಡಿನೆಸ್ ಇಂದ ನಾವು ಅರಣ್ಯವನ್ನು ಹಾಳು ಮಾಡ್ತಾ ಇದೀವಿ. ಅದು ಒಂದು ಒತ್ತುವರಿ ಆಯಿತು. ಹೌದು. ಇನ್ನ ಏನೇನು ಮಾಡ್ತಾರೆ ಅಂತ? ಜಾತ್ರೆಗಳಲ್ಲಿ ದೊಂದಿ, ಪಂಜುನ ಇದು ಮಾಡ್ತಾರೆ. ಆಮೇಲೆ ಬೀಡಿ, ಸಿಗರೇಟು, ಅದನ್ನ ಇಂಟೆನ್ಷನಲ್ ಅನ್ ಇಂಟೆನ್ಷನಲ್ ಬಿಡಿಸಿ ಅದು ಎಸ್ ಬಿಡೋದು ಹಾಕ್ತಾರೆ. ಆಮೇಲೆ ಈಗ ಅರಣ್ಯಾಧಿಕಾರಿಗಳು ಯಾವುದೋ ಒಂದು ಇದು ವೈಷಮ್ಯದಿಂದನೂ ಸಹ ಜನಗಳು ಅಲ್ಲಲ್ಲೇ ಬೆಂಕಿ ಕೊಡೋದು ನಮ್ಗೆ ಪ್ರೂವ್ ಆಗಿದೆ. ನಾವು ಸುಮಾರು ನಮ್ಮ ಅರಣ್ಯ ಫಾರೆಸ್ಟ್ ಅಫೆನ್ಸ್ ಕೇಸ್ ಅಂತೀವಿ, ಕೇಸ್ಗಳನ್ನ ಹಾಕಿದ್ದೀವಿ. ಆದ್ರೆ ಅದ್ರ ಅದನ್ನ ನಾವು ಜನ ಅರ್ಥ ಮಾಡ್ಕೋಬೇಕು, ಯಾಕೆ ನಮ್ಮ ಒಂದು ಅರಣ್ಯಾಧಿಕಾರಿ ಸಿಟ್ಟನ್ನ ಕಾಡಿನ ಮೇಲೆ ತೀರಿಸ್ಕೊಳಕ್ಕೆ ತಪ್ಪದು. ದೇವರು ಅಂತಾನೆ, ದೇವರದು ದೈವಿ. ನೋಡಿ, ಕೊಡಗುನಲ್ಲೆಲ್ಲ ದೇವರ ಕಾಡುಗಳು, ದೇವರ ಕಾಡುಗಳಿದೆ, ಎಷ್ಟು ಚೆನ್ನಾಗಿದಾವೆ. ಆಲದ ಮರ, ಅರಳಿ ಮರ ತಗೊಳ್ಳಿ, ಪೂಜೆ ಮಾಡ್ತಾರೆ. ಯಾಕೆ? ಒಂದು ಕೊಂಬೆನು ಕಡಿಬಾರ್ದು, ಕೊಂಬೆ ಕಡಿದ್ರೆ ಅವನು ಸಂತತಿನೇ ಹಾಳಾಗತ್ತೆ ಅಂತ ಪ್ರತೀತಿ ಇದೆ. ಆದ್ರಿಂದ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು, ಬೆಂಕಿನ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಾರ್ದು. ಈಗ ನೋಡಿ, ಒಂದ್ ಕಡೆ ಬೆಂಕಿ ಬೀಳುವುದು ತಪ್ಪಲ್ಲ, ಹಾಕುವುದು ತಪ್ಪು ಅಂತ ಹೇಳ್ತಾರೆ. ಬೆಂಕಿ ಅದಾಗೆ ಬಿದ್ರೆ ಏನೂ ಆಗಲ್ಲ, ಅದಾಗೆ ನಂದೋಗುತ್ತೆ. ನೋಡಿ, ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಎಷ್ಟು ನಮಗೆ ಅದರನ್ನ ಅದರಲ್ಲೇ ವ್ಯವಸ್ಥೆನಲ್ಲೇ ಸರಿಪಡಿಸ್ಕೊಂಡ್ಬಿಡ್ತದೆ. ಆದ್ರೆ ನಾವು ಯಾವಾಗ ಉದ್ದೇಶಪೂರ್ವಕ ಕೊಡ್ತೀವಿ, ಅದಕ್ಕೆ ಮೆಡಿಸಿನ್ ಇಲ್ಲ, ಅದಕ್ಕೆ ಔಷಧಿ ಇಲ್ಲ. ಅದರಿಂದ ಇದನ್ನ ಅರ್ಥ ಮಾಡಿಕೊಂಡು ಆಮೇಲೆ ಈ NTFP ಕಲೆಕ್ಟರ್ ಅಂತ ಅಂದ್ರೆ ಸಣ್ಣ ಮರ ಉತ್ಪನ್ನಗಳನ್ನ ಸಂಗ್ರಹಿಸೋಕೆ ಹೋಗ್ಬೇಕಾದ್ರೆ ಈಸಿಯಾಗಿ ಸಿಕ್ಬಿಡ್ಬೇಕು ಅವನಿಗೆ, ಕಷ್ಟ ಪಡಬಾರ್ದು. ಸೊ ಬೆಂಕಿ ಕೊಟ್ಬಿಡೋದು, ಸೀಗೆ ಆಗಲಿ ಅಂಟುವಾಳಾಗಲಿ ಕೆಳಗೆ ಬಿದ್ದಾಗ ಹಾತ್ಕೊಂಡು ಗುಡಿಸ್ಕೊಂಡು ಬರ್ತಾರೆ. ಕಳೆ ಸಸ್ಯಗಳು ಎಲ್ಲ ಹೋಗ್ಲಿ ಅಂತ, ಕಳೆ ಸಸ್ಯಗಳು ಹೋಗ್ಲಿ ಅಂತ. ಆಮೇಲೆ ಇವೆಲ್ಲ ಇರ್ತವೆ. ಹೌದು. ಇನ್ನೊಂದು ಬೇಟೆ ಆಡೋರು, ಅಕ್ರಮ ಬೇಟೆ ಆಡೋರು ಏನ್ ಮಾಡ್ತಾರೆ, ಬೆಂಕಿ ಕೊಟ್ಟು ಎಲ್ಲ ಇದು ಮಾಡ್ಬಿಟ್ರೆ ನಮಗೆ ಜಿಂಕೆ ಇವೆಲ್ಲ ಸಿಗ್ತವೆ, ಈಗ ಹಂದಿಗಳು ಸಿಗ್ತವೆ. ಸೊ ಆ ಒಂದು ಜಿಂಕೆ ಸಿಗ್ತವೆ. ಆ ಒಂದು ದುರುದ್ದೇಶದಿಂದ ಈ ಬೆಂಕಿನ ಹಲವಾರು ಇತರ ಕಾರಣಗಳಿಂದ ಆಗ್ತಾರೆ. ಆದ್ರಿಂದ 90% 90% ಮಾನವ ನಿರ್ಮಿತನೇ ಇದು ಬೆಂಕಿ. ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಈ ಜಾನುವಾರುಗಳನ್ನ ಮೇಯಿಸುವಂತವ್ರು, ಹೌದು, ಒಳ್ಳೆ ಹುಲ್ಲು ಬರಲಿ ನೋಡಿ, ಈ ಸರಿ ಬೇಸಿಗೆ ಆಯ್ತು, ಕಾಡಿನಲ್ಲಿ ಚೆನ್ನಾಗಿ ಬೆಂಕಿ ಕೊಟ್ಟು ಇದು ಮಾಡಿಬಿಟ್ರೆ ಒಂದ್ ಚಿಕ್ಕ ಸಣ್ಣ ಮಳೆ ಬಂದ್ರೆ ಸಾಕು, ಇಬ್ಬನಿ ಬಂದ್ರೆ ಸಾಕು, ಚಿಗುರುತ್ತೆ. ಸೊ ಜನಗಳಿಗೆ ಅದೊಂದು ಸೂಪರ್ಸ್ಟಿಷನ್ ಅಷ್ಟೇ, ಅದು ಕಂದಾಚಾರ, ಅದು ನಿಜಕ್ಕೂ ಸೈಂಟಿಫಿಕಲಿ ಕರೆಕ್ಟ್ ಅಲ್ಲ. ಅವಾಗ ನೆಕ್ಸ್ಟ್ ಹುಳು ಚೆನ್ನಾಗಿ ಬರುತ್ತೆ, ಆ ಒಂದು ಉದ್ದೇಶಕ್ಕೂ ಬೆಂಕಿ ಕೊಡ್ತಾರೆ. ಸೊ ಈ ತರ ಹಲವಾರು ಕಾರಣಗಳಿದಾವೆ, ಜನರು ಅರ್ಥ ಮಾಡ್ಕೋಬೇಕು ಯಾತಕ್ಕೋಸ್ಕರ. ಆದ್ರೆ ಹುಲ್ಲು ಒಣಗಿ ಅದು ಮಣ್ಣಿಗೆ ಸೇರಿದ್ರೆ ಇನ್ನೂ ಜೋರಾಗಿ ಹುಲ್ಲು ಬರುತ್ತೆ, ಜೋರ ಬರ್ತದೆ ನೋಡಿ. ಅದರಿಂದ ಎಷ್ಟು ಲಾಸ್ ಆಗುತ್ತೆ ಅಂದ್ರೆ ಹ್ಯೂಮಸ್, ಜೈವಿಕ ದ್ರವ್ಯ ಅಂತೀವಿ, ಬಯೋಮಾಸ್, ಅವೆಲ್ಲ ಸಾವಯವ ಅಂಶ, ಸಾವಯವ ಅಂಶನೇ ಹೋಗುತ್ತೆ ಸರ್. ನೋಡಿ, ಇವತ್ತು ಸಾವಯವ ಪದಾರ್ಥಕ್ಕೋಸ್ಕರ ಒಂದ್ ದುಪ್ಪಟ್ಟು 30 ರೂಪಾಯಿ ಅಂದ್ಕೆ 90 ರೂಪಾಯಿ ಕೊಟ್ಟು ತಗೊಳ್ತಾ ಇದಾರೆ, ಬೇಕಾ ಇದೆಲ್ಲ. ಸೊ ಸಾವಯವ ಎಲ್ಲ ಕಡೆ ಸಾವಯವ ಇದೆ, ನಾವು ಅದನ್ನ ಹಾಳು ಮಾಡ್ತಾ ಇದೀವಿ, ಹಾಳು ಮಾಡಿ ದುಡ್ಕೊಂಡು ಕೊಂಡ್ಕೋತಾ ಇದೀವಿ. ಸೊ ದಯವಿಟ್ಟು ಜನಗಳು ಇದನ್ನ ಅರ್ಥ ಮಾಡ್ಕೋಬೇಕು. ಅರಣ್ಯ ನಮ್ದು, ವನ್ಯ ಪ್ರಾಣಿಗಳು ನಮ್ದು, ವನ್ಯ ಪ್ರಾಣಿಗಳು ಇದ್ರೇನೆ ನಾವು. ಆದ್ರಿಂದ ಈ ವನ್ಯ ಪ್ರಾಣಿಗಳು ನಾವ್ ಇಲ್ದಿದ್ರು ಬಹಳ ಚೆನ್ನಾಗಿ ಇರ್ತವೆ. ನೋಡಿ, ಕೋವಿಡ್ ಟೈಮಲ್ಲಿ ಎಲ್ಲೂ ಬೆಂಕಿ ಜಾಸ್ತಿ ಇಲ್ಲ, ಅರಣ್ಯ ಉಳಿತು, ಒತ್ತುವರಿ ಇಲ್ಲ. ಯಾಕಪ್ಪ ಅಂದ್ರೆ ಯಾರು ಕಾಡಿಗೆ ಹೋಗ್ತಿರ್ಲಿಲ್ಲ, ಬಿಕ್ಕಟ್ಟಿತ್ತು. ಆದ್ರಿಂದ ಅರಣ್ಯವನ್ನು ಆದಷ್ಟು ನಾವು ಉಳಿಸ್ಕೋಬೇಕು, ಬೆಳೆಸ್ಬೇಕು. ಇರುವುದೊಂದೇ ಭೂಮಿ, ಅದನ್ನ ಉಳಿಸ್ಕೋಬೇಕು. ಅಂದ್ರೆ ಸಾಕಷ್ಟು ಹುಲ್ಲು ಸಸ್ಯಗಳು ಕಾಡಿನಲ್ಲಿದ್ರೆ ಮಳೆ ನೀರು ಕೂಡ ಅಲ್ಲಿ ಚೆನ್ನಾಗಿ ಹಿಂಗದ ಖಂಡಿತ ಸುಭಿಕ್ಷವಾಗಿರ್ತದೆ. ಅರ್ಥ ಮಾಡ್ಕೋಬೇಕು, ಪ್ರಾಣಿಗಳಿಗೆ ನೋಡಿ ಕುಡಿಯಕ್ ನೀರಿಲ್ದಲೆ ಆಹಾಕಾರ ನಡೀತಾ ಇದೆ. ಯಾಕೆ ಈಗ ಇನ್ನೊಂದು ಮಾನವ ಪ್ರಾಣಿ ಸಂಘರ್ಷ ಉಂಟಾಗತ್ತೆ, ಮೇಜರ್ ಸುಮ್ಮನೆ ಯಾಕೆ ಉಂಟಾಗುತ್ತೆ? ಬೆಂಕಿ ಹಾಕಿ ಎಲ್ಲ ನಾಶ ಮಾಡಿ ನೀರಿರಲ್ಲ, ನೀರಿನ ಸುಳಿ ಇರಲ್ಲ, ಜಲ ಮೂಲ ಮನೆ ಮುಚ್ಚುತ್ತೀವಿ. ಅದೇನಾಗ್ತದೆ, ಪ್ರಾಣಿಗಳು ಲಗ್ಗೆ ಇಡ್ತವೆ, ನಾಡಿಗೆ ಬರ್ತವೆ, ತಾವು ಹಾಕಿರ್ತಕ್ಕಂಥ ಬೆಳೆಗಳನ್ನೆಲ್ಲ ನಾಶ ಮಾಡ್ತವೆ. ಸೊ ಅಂದ್ರೆ ಮುಖ್ಯವಾಗಿ ಕಾಡಿನ ಬೆಂಕಿಯಿಂದ ಆಗುವಂತ ತೊಂದರೆಗಳೇನು ಅಂತೀರಿ? ಕಾಡಿನ ಬೆಂಕಿಯಿಂದ ತುಂಬಾ ತೊಂದರೆ ಆಗೋದು ವನ್ಯ ಪ್ರಾಣಿಗಳಿಗೆ, ಕುತ್ತು ಬರ್ತದೆ, ಸಸ್ಯರಾಶಿ, ಸಸ್ಯ ಸಂಪತ್ತು, ಪ್ರಾಣಿ ಸಂಪತ್ತಿಗೆ ಕುತ್ತು ಬರುತ್ತೆ. ಮೇಜರ್ ಅದೇ ನಮಗೆ. ಯಾಕಪ್ಪ ಅಂದ್ರೆ ಬೆಂಕಿ ಹಾಕೋದ್ರಿಂದ ನಮಗೆ ಇವತ್ತು ಸಂತೋಷ ಪಡಬಹುದು, ನಾನೊಂದು ಇನ್ನೊಂದು 4 ಎಕರೆ ಕಬಳಿಸ್ಕೋಬಹುದು, ಆದ್ರೆ ಮುಂದಿನ ದುಷ್ಪರಿಣಾಮ ಬಗ್ಗೆ ಯೋಚನೆ ಮಾಡಬೇಕು. ನೋಡಿ, ಒಂದು ಮರದ ಬೆಲೆ ತನ್ನ ಜೀವಿತಾವಧಿನಲ್ಲಿ 50 ಲಕ್ಷದ ಒಂದು ಇದನ್ನು ಕೊಡ್ತದೆ, ನೇರವಾಗಿ ಮತ್ತು ಪರೋಕ್ಷವಾಗಿ ಜನಗಳಿಗೆ ಕೊಡ್ತದೆ. ನಾವು ಮರ ಮುಟ್ಟು ಮೌಲ್ಯವನ್ನ ಹಿಡಿದು ಲೆಕ್ಕ ಹಾಕ್ತಿವಿ, ಲೆಕ್ಕ ಹಾಕ್ತಿವಿ. ಆದ್ರೆ ಅದು ಕೊಡುವಂತ ಆಮ್ಲಜನಕ, ನೋಡಿ, ಇಂಗಿಸುವಂತ ಮಳೆ ನೀರು, ಇಂಗಾಲ ಡೈಆಕ್ಸೈಡ್ ಹೀರ್ಕೊಂಡು ಮತ್ತೆ ಅದು ಸೇರಿಸುವಂತ ಜೈವಿಕ ರಾಶಿ ಅದನ್ನ ನೋಡಿದ್ರೆ ಅದಕ್ಕೆ ಬೆಲೆನೆ ಕಟ್ಲಿಕ್ ಆಗಲ್ಲ ಸರ್, ಬೆಲೆನೆ ಕಟ್ಲಿಕ್ ಆಗಲ್ಲ. ಅಗಾಧವಾಗಿರ್ತಕ್ಕಂತ ಒಂದು ಸಸ್ಯ ರಾಶಿಗೆ ನಾವು ಯಾವ ಕಾರಣಕ್ಕೂ ಬೆಲೆ ಕಟ್ಟಕ್ಕಾಗಲ್ಲ. ಅಂದ್ರೆ ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು, ಹೌದೌದು, ಎರಡಕ್ಕೂ ಸಾಕಷ್ಟು ಕೊಡಲಿ ಪೆಟ್ಟು ಬೀಳುತ್ತೆ. ಆದ್ರಿಂದ ಈ ಜನರು ಇದನ್ನ ಅರ್ಥ ಮಾಡ್ಕೋಬೇಕು. ನೋಡಿ, ಅಕಸ್ಮಾತ್ ಒಂದು ಮರ ಕಡಿದ್ರು ನಾವು ಯೋಚನೆ ಮಾಡೋದಿಲ್ಲ, ಬೆಂಕಿ ಹಾಕಿಬಿಟ್ರೆ ಆ ಸರೀಸೃಪಗಳು. ನೋಡಿ, ಬೆಂಕಿನಲ್ಲಿ 3 ವಿಧ ಇದೆ, ನೆಲ ಬೆಂಕಿ, ಮೇಲ್ಬೆ ಬೆಂಕಿ ಮತ್ತು ಕಿರೀಟ ಬೆಂಕಿ, ಕೆನಪಿ ಫೈರಿಂಗ್ ಅಂತ. ಕೆನಪಿ ಫೈರಿಂಗ್ ಅಫ್ಕೋರ್ಸ್ ಬಹಳ ವಿರಳ, ನೀಲಗಿರಿ ಅಂತ ದೊಡ್ಡ ಹೈ ಇದರಲ್ಲಿ ಫಾರೆಸ್ಟ್ ಅಲ್ಲಿ ಸ್ವಲ್ಪ ಆಗುತ್ತೆ ವಿನಃ. ಈ ನೆಲ ಬೆಂಕಿ ಇದೆಲ್ಲ ವೆರಿ ಡೇಂಜರ್. ಪೀಟ್ ಫೈರ್ ಅಂತೀವಿ, ಪೀಟ್ ಫೈರ್ ಅಂತಂದ್ರೆ ಆ ಒಳಗಡೆನೆ ಚೆನ್ನಾಗಿ ಕಾದು ಕಾದು ಕಾದು ಈ ರೈಲ್ವೆ ಎಂಜಿನ್ ಗಳಲ್ಲಿ ಕೋಲ್ ಹಾಕಿದ್ರೆ ಇದು ಶಾಖ ಬರುತ್ತಲ್ಲ, ಆ ಶಾಖದಿಂದ ತುಂಬಾ ಸರೀಸೃಪಗಳು, ಸಸ್ಯರಾಶಿಗಳು, ಆಮೇಲೆ ರೀಜನರೇಷನ್, ಮೊಳಕೆ, ಬೀಜಗಳು, ಪಕ್ಷಿಗಳ ಮೊಟ್ಟೆಗಳು, ನಿಜಕ್ಕೂ ಹಾವು ಅವೆಲ್ಲ ಉಪಯೋಗಿ ಬ್ಯಾಕ್ಟೀರಿಯಾ, ಕೀಟಗಳು ನೋಡಿ ಮೇಜರ್, ಕೀಟಗಳೆಲ್ಲ ನಶಿಸಿ ಹೋಗ್ತವೆ. ಅದು ಬರ್ಲಿಕ್ಕೆ ಎಷ್ಟೋ ವರ್ಷಗಳು ಬೇಕು. ಸೂಕ್ಷ್ಮಾಣು ಜೀವಿಗಳು ತುಂಬಾ ಯೂಸ್ಫುಲ್ ಬ್ಯಾಕ್ಟೀರಿಯಾಸ್ ಕೆಲವು. ಆದ್ರಿಂದ ಅದನ್ನ ನಾವು ಅರ್ಥ ಮಾಡ್ಕೊಂಡು ಉಳಿಸ್ಕೋಬೇಕು. ನಾವು ಆದಷ್ಟು ಬೆಂಕಿ ಹಾಕದೆ ಕಾಡನ್ನು ಉಳಿಸ್ಕೋಬೇಕು. ನೋಡಿ, ಯಾಕಂದ್ರೆ ಇದು ಒಳ್ಳೆ ಬೆಂಕಿ ಟೈಮಲ್ಲಿ ನೀವು ಅತ್ಯುತ್ತಮವಾದ ಕಾರ್ಯಕ್ರಮ ಅಂದ್ಕೊಂಡಿದ್ದೀರಾ. ಜನಗಳಿಗೆ ಅರಿವು ಮೂಡಿಸ್ಬೇಕು, ಜನಜಾಗೃತಿ ಬರಬೇಕು ಅನ್ನೋ ಒಂದು ಏಕೈಕ ಉದ್ದೇಶ. ಯಾಕಂದ್ರೆ ನೋಡಿ, ನಮ್ಮಲ್ಲಿ 41,390 ಸ್ಕ್ವೇರ್ ಕಿಲೋಮೀಟರ್ ಫಾರೆಸ್ಟ್ ಇದೆ. ಅಷ್ಟು ಇದಕ್ಕೆ ನಮ್ಮ ಕೆಲವೇ ಬೆರಳೆಣಿಸುವಷ್ಟು ಸಿಬ್ಬಂದಿಗಳಿದ್ದಾರೆ. ಜನಗಳು ಸಹಕಾರ ಸಹಭಾಗಿತ್ವ ಸಲಹೆ ಮೂರು ಸಲಹೆ ಸಹಕಾರ ಸಹಭಾಗಿತ್ವ ಇಲ್ದಲೆ ನಾವೇನೂ ಮಾಡ್ಲಿಕ್ಕೆ ಉಳಿಸ್ಕೊಳಕ್ಕಾಗಲ್ಲ. ನೋಡಿ, ಫಾರೆಸ್ಟ್ ಬೆಂಕಿ ಟೈಮಲ್ಲಿ ವಾಚರ್ಸ್ ಅಂತ ತಗೊಳ್ತೀವಿ, ಫೈರ್ ವಾಚರ್ಸ್ ಅಂತ ವೀಕ್ಷಕರು, ವೀಕ್ಷಕರು ಅವ್ರನ್ನ ಲೋಕಲ್ನಿಂದ ತಗೊಳ್ತೀವಿ. ಆಯಾ ಈ ತಿಪ್ಟೂರ್ ಅಂದ್ರೆ ತಿಪ್ಟೂರ್ನವರು, ಮಡಿಕೇರಿ ಮಡಿಕೇರಿ ಸುತ್ತಮುತ್ತಲರು ತಗೊಳ್ತೀವಿ. ಅವರಿಗೆ ಊಟ ತಿಂಡಿ ಇದು ಆಂಟಿ ಪೋಚಿಂಗ್ ಕ್ಯಾಂಪ್ ಅಲ್ಲಿ ವ್ಯವಸ್ಥೆ ಮಾಡಿರ್ತೀವಿ, ಯಾವುದಕ್ಕೂ ತೊಂದರೆ ಇರಲ್ಲ. ಆದ್ರಿಂದ ಏನ್ ಇದರಲ್ಲಿ ಸರ್ಕಾರ ಎಷ್ಟು ಖರ್ಚು ಮಾಡ್ತಿದೆ ಇದನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಇದು ನಮ್ಮ ದೇಶದ ಸಂಪತ್ತು, ದೇಶದ ಜನರ ಸಂಪತ್ತು. ಖಂಡಿತ ಖಂಡಿತ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅದ್ರ ಬಗ್ಗೆ ಉಳಿಸೋ ಪಾತ್ರ ಇದೆ. ಈಗ ಕಾಡಿನ ಬೆಂಕಿ ಬಿದ್ದ ಮೇಲೆ ನಾವು ಅದನ್ನ ಆರಿಸೋದ್ಕಿಂತನು ಅದು ಆಗದಂತೆ ನಾವು ಮುನ್ನೆಚ್ಚರಿಕೆ ವಹಿಸೋದು ಬಹಳ. ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಯಾಕಂದ್ರೆ ಮುಂದೆ ಆಗತಕ್ಕಂತ ಅನಾಹುತ ಆದ್ಮೇಲೆ ನಾವು ಕೊಳ್ಳೆ ಹೊಡೆದ ಮೇಲೆ ಬಾಗಿಲು ಹಾಕಿದ್ರು ಅಂತಾರೆ. ಹಾಗೆ ನಾವು ಮೊದಲೇ ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ನೋಡಿ ಇಲಾಖೆಯವರು ಯಾವಾಗಿಂದ ಇದಕ್ಕೆ ಒಂದು ಯೋಜನೆ ರೂಪಿಸ್ತಾರೆ. ಸಾಧಾರಣವಾಗಿ ಈಗ ಬೇಸಿಗೆಯಲ್ಲಿ ಜಾಸ್ತಿ ಬರುತ್ತಲ್ಲ, ಜಾಸ್ತಿ ಬರುತ್ತೆ. ಕಾರಣ ಏನು ಅಂತೀರಿ? ಬೇಸಿಗೆಯಲ್ಲಿ ಏನಾಗುತ್ತೆ, ಗ್ಲೋಬಲ್ ವಾರ್ಮಿಂಗ್, ಈ ಬಿಸಿ ಜಾಸ್ತಿ, ಉಷ್ಣ ಜಾಸ್ತಿ ಆಗುತ್ತೆ. ಚಳಿಗಾಲದಲ್ಲಿ ಇರಲ್ಲ, ಮಳೆಗಾಲದಲ್ಲಿ ಇರಲ್ಲ ತೇವಾಂಶ ಜಾಸ್ತಿ. ಈ ಮಳೆಗಾಲದಲ್ಲಿ ನೀವು ಸುಮ್ಮನೆ ಮನೆಯಲ್ಲೇ ಒಂದು ಬೆಂಕಿ ಕಡ್ಡಿಗೀರಿ ಹತ್ತದೇ ಇಲ್ಲ, ಎರಡು ಮೂರು ಸರಿ ಹೊಡಿತೀರಾ ಚಳಿಗಾಲದಲ್ಲಿ. ಅದೇ ಬೇಸಿಗೆಯಲ್ಲಿ ಟಚ್ ಆದ್ರೆ ಸಾಕು ಹಚ್ಚುತ್ತೆ. ಸೊ ಇದೊಂದು ಸಣ್ಣ ಉದಾಹರಣೆ. ಅದಕ್ಕೋಸ್ಕರ ಬೇಸಿಗೆ ಕಾಲದಲ್ಲಿ, ಆಮೇಲೆ ಇನ್ನೊಂದು ಕಾರಣ, ಈ ಬೇಸಿಗೆ ವಸಂತ ಕಾಲ ಬಂತಾ ಬರ್ತಾ ಬರ್ತಾ ಬರ್ತಾ ಮರಗಳಲ್ಲಿ ಎಲ್ಲ ಎಲೆಗಳು ಎಲ್ಲ ಉದುರಿ, ಎಲೆಗಳಿರುವ ಕಾಡಲ್ಲಿ ಉದುರಿ ಎಲ್ಲ ದರ್ಗು ಕೆಳಗಡೆ ಒಳ್ಳೆ. ಅವಾಗ ಏನಾಗುತ್ತೆ, ಹಾಸಿಗೆ ಹಾಸಿಗೆ ಆಗುತ್ತೆ. ಆಗ ಬೆಂಕಿ ಜಾಸ್ತಿ ಉತ್ತೇಜನ ಸಿಗುತ್ತೆ, ಬೆಂಕಿಗೆ ಪ್ರೋತ್ಸಾಹ ಸಿಗುತ್ತೆ. ನೋಡಿ, ಅದಕ್ಕೋಸ್ಕರನೇ ಅರಣ್ಯ ಇಲಾಖೆಯವರು ಮುಂಜಾಗ್ರತಾ ಕ್ರಮವಾಗಿ ಬೆಂಕಿ ಲೈನ್, ಬೆಂಕಿ ಪಥ ಕ್ಲಿಯರೆನ್ಸ್ ಸೆಪ್ಟೆಂಬರಲ್ಲೇ ಮಾಡ್ತಾರೆ. ಸೆಪ್ಟೆಂಬರಲ್ಲೇ ಈ ಫೈರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಅಂತ ಮಾಡ್ತಾರೆ. ಒಂದೊಂದು ಡಿವಿಜನ್ಗೆ ಸರ್ಕಲ್ ವತಿಯಿಂದ ರೇಂಜ್ ಲೆವೆಲ್ ಅಲ್ಲಿ ಒಂದು ಫೈರ್ ಮ್ಯಾನೇಜ್ಮೆಂಟ್ ಪ್ಲಾನ್ ಮಾಡಿ APO ಸ್ಯಾಂಕ್ಷನ್ ಮಾಡಿಸ್ಕೊಂಡು ಅದಕ್ಕೆ ಎಷ್ಟು ಫಂಡ್ಸ್ ಬೇಕು. ಆಮೇಲೆ ಏನು ಎಲೆಕ್ಷನ್ ಟೈಮಲ್ಲಿ ನಾವು ಹೇಳ್ತೀವಲ್ಲ, ಸೆನ್ಸಿಟಿವ್ ಏರಿಯಾ, ಹೈ ಸೆನ್ಸಿಟಿವ್, ಲೋ ಸೆನ್ಸಿಟಿವ್ ಅಂತ. ಸೊ ಅದೇ ರೀತಿ ಬೆಂಕಿನಲ್ಲೂ ಸಹ ಈ ಮೂರು ವರ್ಷದಿಂದ ಎಲ್ಲಿ ಜಾಸ್ತಿ ಬೆಂಕಿ ಬೀಳ್ತಿದೆ ಅಲ್ಲಿ ಗಮನ ಹರಿಸಿ ಅಲ್ಲಿ ಜಾಸ್ತಿ ಫಂಡ್ಸು. ಆಮೇಲೆ ಬೆಂಕಿ ವಾಚರ್ಸ್ ಅನ್ನು ಅಪಾಯಿಂಟ್ ಮಾಡ್ಕೊಳ್ತೀವಿ. ಆಮೇಲೆ ಆಂಟಿ ಪೋಚಿಂಗ್ ಕ್ಯಾಂಪ್, ಆಮೇಲೆ ಭಿತ್ತಿ ಚಿತ್ರಗಳು, ಪೋಸ್ಟರ್ಸ್, ಆಮೇಲೆ ಕರಪತ್ರಗಳು, ಲೀಫ್ಲೆಟ್ಸ್ ಅದನ್ನ ಹಚ್ಚಿ ಸಾಕಷ್ಟು ಜನಜಾಗೃತಿ ಮೂಡಿಸ್ತೀವಿ. ಗ್ರಾಮ ಪಂಚಾಯತಿಯವರನ್ನ ಬಳಸ್ಕೊಳ್ತೀವಿ. ಮುಖ್ಯವಾಗಿ ಜಂಟಿ ಅರಣ್ಯ ಯೋಜನೆ ಮತ್ತು ನಿರ್ವಹಣೆ ಇದರಲ್ಲಿ JFPM ಅಲ್ಲಿ ಗ್ರಾಮ ಅರಣ್ಯ ಸಮಿತಿಗಳಲ್ಲಿ ಬೆಂಕಿ ಟೈಮಲ್ಲಿ ರೇಂಜ್ ಫಾರೆಸ್ಟ್ ಆಫೀಸರ್ ಮತ್ತು ACF ಪ್ರತಿ ಕಮಿಟಿಗಳ ಹತ್ರ VFC ಅಂತೀವಿ ಗ್ರಾಮ ಅರಣ್ಯ ಸಮಿತಿಗೆ ಹೋಗಿ ಬೆಂಕಿ ನಿರೋಧಕ ಸಮಿತಿ ಅಂತ ಮಾಡ್ತಾರೆ. ಹೌದೌದು, ಬೆಂಕಿ ನಿರೋಧಕ ಸಮಿತಿ. ಅದರಲ್ಲೂ ಆಯ್ದ ಒಂದು 10-15 ಜನ ಯುವಕರನ್ನ ಇಂಟ್ರೆಸ್ಟ್ ಇರೋರು ಆಸಕ್ತಿ ಇದಾರೆ. ಹೌದು, ನಾವೆಲ್ಲರೂ ಒಂದೇ ದೃಷ್ಟಿಯಲ್ಲಿ ನೋಡಬಾರ್ದು, ಒಳ್ಳೆಯವರು ಇದಾರೆ. ಆದ್ರಿಂದ ನಾವು ಅಂತ ನಾದ್ಕೊಂಡು ಇಲಾಖೆ ಜೊತೆಗೆ ವಾಕಿ ಟಾಕಿ ಕೊಟ್ಟಿರ್ತೀವಿ. ಆಮೇಲೆ ರಿಮೋಟ್ ಸೆನ್ಸಿಂಗ್, ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದವರು ಪ್ರತಿ ವರ್ಷ ನಾವು ಈಗ ನಾನು ಇಲಾಖೆಯವನ್ನು ಹೇಳ್ಬೋದು ಇವತ್ತು ಬೆಂಕಿನೇ ಇಲ್ಲ ನನ್ನ ಕಡೆ ಅಂತ. ಆದ್ರೆ ಅಲ್ಲಿಂದ ಇಮಿಡಿಯೇಟ್ ಆಪ್ಗೆ ಬಂದ್ಬಿಡ್ತದೆ, ಮೊಬೈಲ್ ಆಪ್ಗೆ, ರಿಜಿಸ್ಟರ್ಡ್ ಮೊಬೈಲ್, ಇಂಥ ಕಡೆ ಬೆಂಕಿ ಇದೆ ಅಂತ, ಇಷ್ಟೇ ಇಷ್ಟು ಸುಟ್ಟೋಗಿದೆ, ಇಷ್ಟು ಲಾಸ್ ಆಗಿದೆ ಅಂತ. ಅಂದ್ರೆ ಬೆಂಕಿ ದಾರಿಗಳನ್ನ ತೆಗೆಯೋದು ಒಂದು ಕ್ರಮ. ಹೌದು, ಹೇಗೆ ಮಾಡ್ತೀರಾ ಅದನ್ನ? ಅದನ್ನ ನಾವು ಏನ್ ಮಾಡ್ತೀವಿ, ಈ ಡಿ ಲೈನ್ ಅಂತೀವಿ, ಈ ಗಡಿರೇಖೆ, ಏನು ರಿಸರ್ವ್ ಫಾರೆಸ್ಟ್ ಇರಲಿ, ಡಿಸ್ಟ್ರಿಕ್ಟ್ ಫಾರೆಸ್ಟ್ ಇರಲಿ, ಪ್ರೊಟೆಕ್ಟೆಡ್ ಫಾರೆಸ್ಟ್ ಇರಲಿ, ಅಲ್ಲಿ ಏನ್ ಮಾಡ್ತೀವಿ, ಒಂದು 3 ಮೀಟರ್ ಅಥವಾ 10 ಮೀಟರ್ ಆ ಇದಕ್ಕೆ ತಕ್ಕನಾಗಿ, ಆ ಒಂದು ಸಂದರ್ಭ ಸನ್ನಿವೇಶಕ್ಕೆ ತಕ್ಕನಾಗಿ ಅಗಲ ಬೆಂಕಿ ದಾರಿಗಳನ್ನು ರಚಿಸಿಕೊಂಡು ಗ್ರಾಮ ಮತ್ತು ಕಾಡು ಅಂದ್ರೆ ರಸ್ತೆ ರಾಜ್ಯ ಹೆದ್ದಾರಿ ಇರ್ಬೋದು, ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ಆ ನಡುವೆ 3 ಮೀಟರ್ ಅಗಲ ಉದ್ದ ನಾವು ಎಷ್ಟು ಅಲಾಟ್ಮೆಂಟ್ ಇರುತ್ತೆ ಅಷ್ಟು ಸೆನ್ಸಿಟಿವ್. ಇದನ್ನ ಮೊದಲು ಆ ಗಿಡ ಗೆಂಟೆಗಳನ್ನೆಲ್ಲ ಸಾವರಿ ಕೆಳಗೆ ಹಾಕಿ 15-20 ದಿವಸ ಆದ್ಮೇಲೆ ಹೀಪಿಂಗ್ ಅಂಡ್ ಬರ್ನಿಂಗ್ ಅಂತ ಅದನ್ನ ಮತ್ತೆ ಒಟ್ಟು ಹಾಕಿ ಅಲ್ಲಲ್ಲೇ ಒಂದೇ ಸರಿ ಒಟ್ಟು ಹಾಕಿ ಗಾಡಿಗಟ್ಲೆ ಸುಡಬಾರ್ದು, ಅಲ್ಲಲ್ಲೇ ಸ್ವಸ್ವಲ್ಪ ಇದರಲ್ಲಿ ಬೆಂಕಿ ಹಾಕಿ ಸುಟ್ಟು ಅಲ್ಲಿ ನಿಂತ್ಕೊಳ್ತಾನೆ. ಫಾರೆಸ್ಟ್ ವಾಚರ್, ಗಾರ್ಡು ಮತ್ತೆ DRFO ಸೂಪರ್ವೈಸ್ ಮಾಡ್ತಿರ್ತಾರೆ ಮೇಲುಸ್ತುವಾರಿ. ಅಂದ್ರೆ ಬೆಂಕಿ ಮುಂದುವರಿಯದಾಗೆ ಅಲ್ಲಲ್ಲೇ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಮಣ್ಣು ಒಂದ್ಸರಿ ಏನಾಗುತ್ತೆ, ಅದು ಮಲ್ಚ ಆದ ತಕ್ಷಣ ಮಣ್ಣು ಏನಾದ್ರು ಮೇಲೆ ಒಂದ್ ಸಣ್ಣ ಮಳೆ ಬಿತ್ತು ಅಥವಾ ಸ್ವಲ್ಪ ದಿವಸ ಆದ್ಮೇಲೆ ಮಣ್ಣು ಬಂದ್ಮೇಲೆ ಮತ್ತೆ ಬೆಂಕಿ ಬೀಳಲ್ಲ. ಈಗ ಅವನು ಬಸ್ನಲ್ಲಿ ಹೋಗ್ತಿರ್ತಾನೆ, ಇವನ್ ಟ್ರೈನ್ ನೋಡಿ, ಟ್ರೈನ್ಗಳಲ್ಲೂ ಸಹ ಏನಾಗುತ್ತೆ, ಅದು ಹೈ ಸ್ಪೀಡ್ ಅಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಕಿಡಿಗಳು ಹಾರ್ತಾವ ನೋಡಿರ್ತೀರಾ, ಆ ಕಿಡಿಗಳು ಹಾರಿ ಬೆಂಕಿ ಬೀಳುತ್ತೆ. ಸೊ ಇವೆಲ್ಲ ಕೆಲವು ನಾವು ಇದನ್ನ ಏನು ಮಾಡ್ಲಿಕ್ಕೆ ಆಗಲ್ಲ, ತಪ್ಸಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಬೆಂಕಿ ದಾರಿ ಮಾಡಿ ಅದ್ರಲ್ಲಿ ಅದು ಏನ್ ಬಿದ್ರು ಅಲ್ಲೇ ಬೀಳುತ್ತೆ. ಅಲ್ಲಿ 10 meters ಮಾಡ್ತೀವಿ ನಾವು, ಅಲ್ಲಿ 35 ರೈಲ್ವೆ ಟ್ರ್ಯಾಕ್ ಪಕ್ಕ ಇದ್ರಲ್ಲೆಲ್ಲ. ಅವಾಗ ಏನಾಗ್ತದೆ, ಯಾವ ಕಾರಣಕ್ಕೂ ಬೆಂಕಿ ಅದು ಕಿಡಿಗಳು ಬಂದ್ರೂ ಸಹ ಅದು ಸಿಗೋ ನಷ್ಟ ಆಗಲ್ಲ. ಅದು ಒಂದು ಮುಖ್ಯವಾದ ಮುಖ್ಯವಾದ ಕ್ರಮ. ಆಮೇಲೆ ಆಂಟಿ ಪೋಚಿಂಗ್ ಕ್ಯಾಂಪ್ ಅಂತ, APC ಕ್ಯಾಂಪ್ ಅಂತ, ಅದರಲ್ಲೂ ಸಹ ನಮಗೆ ಬೆಂಕಿ ವಾಚರ್ ಆ ರೇಂಜ್ ಗೋಪುರಗಳನ್ನು ನಿರ್ಮಿಸ್ತಾರೆ. ಆಮೇಲೆ ಟವರ್, ವಾಚ್ ಟವರ್ ಅಂತ, ಅದು ಒಂದು ಕೆಲವು ಪರ್ಮನೆಂಟ್ ಇರ್ತವೆ, ಇನ್ನೊಂದು ಟೆಂಪರರಿ ಅಂದ್ರೆ ಮರದ ಮೇಲಿನ ಮುಚ್ಚಣಿಗೆ ಅಂತ, ಟ್ರೀ ಮಚಾನ್ಸ್ ಅಂತ. ಅದರಲ್ಲಿ ಬೇಸಿಗೆ ಕಾಲದಲ್ಲಿ ಮಾಡೋದ್ರಿಂದ ನಾವು ದೂರದಲ್ಲಿ ಇರೋದು ಎಲ್ಲಿ ಬೆಂಕಿ ಬಿದ್ದಿದೆ ಅಥವಾ ಎಲ್ಲಿ ಅರಣ್ಯ ಅಪರಾಧ ನಡೀತಿದೆ ಬೆಂಕಿ ಜೊತೆಗೆ, ಅದನ್ನು ಪತ್ತೆ ಹಚ್ಚಿ ನಾವು ಇಮಿಡಿಯೇಟ್ ನಾವು ಆಕ್ಷನ್ ತಗೊಳ್ತೀವಿ ಅಲ್ಲಿಗೆ. ಆಮೇಲೆ ಆಧುನಿಕ ವಾಹನಗಳಿದಾವೆ, ನೀರಿನ ಟ್ಯಾಂಕ್ ಅನ್ನ ಸಿದ್ಧವಾಗಿ ಇಟ್ಕೊಂಡಿರ್ತೀವಿ. ಆಮೇಲೆ ಇನ್ನೊಂದು ಬಂದಿದೆ ಹ್ಯಾವರ್ ಸಾಕನ್ನ, ಈ ಬೆನ್ನಿಗೆ 20 liters ತನಕ ನೀರನ್ನ ಸ್ಪ್ರೇ ಮಾಡೋದು. ಅದು ಸಣ್ಣ ಮಟ್ಟದಲ್ಲಿ ಬೆಂಕಿ ಇದ್ರೆ, ದೊಡ್ಡ ಮಟ್ಟದಲ್ಲಿ ಇದ್ದಾಗ ಏನ್ ಮಾಡ್ತೀವಿ, ಫೈರ್ ಬ್ರಿಗೇಡ್ ಕರೆಸ್ತೀವಿ. ಅದಕ್ಕೆ ನಾವು ಪ್ರತಿ ರೇಂಜ್ಗೂ ರೇಂಜ್ ಅಪರೇಷನ್ ಆಫೀಸರ್ ಹೇಳಿರ್ತೀವಿ, ಫೈರ್ ಬ್ರಿಗೇಡ್ ನಂಬರ್ ಇಟ್ಕೊಳ್ಳಿ, ಹತ್ತಿರದ ಪೊಲೀಸ್ ಸ್ಟೇಷನ್ ನಂಬರ್ ಕೂಡ. ಸನ್ನದ್ಧ ಸ್ಥಿತಿಯಲ್ಲಿ ಬರ್ತಾರೆ. ಹೌದೌದು, ಯಾಕಂದ್ರೆ ಇದು ಸರ್ಕಾರದ ಕಾರ್ಯಕ್ರಮ, ಎಲ್ಲರಿಗೂ ಬೇಕು ಅರಣ್ಯ. ಅದರಿಂದ ಅವರು ಸಹ ಇಮಿಡಿಯೇಟ್ ಬಂದು ಬೆಂಕಿ ಆರಿಸಲ್ಲಿ ನಮಗೆ ಸಾಥ್ ಕೊಡ್ತಾರೆ. ಅಂದ್ರೆ ಮುಖ್ಯವಾಗಿ ಗ್ರಾಮಸ್ಥರಲ್ಲಿ ಅರಿವು ಮೂಡಿಸೋದು ಬಹಳ ಮುಖ್ಯ. ಬಹಳ ಮುಖ್ಯ ಸರ್. ಕಾಡಿನ ಒಂದು ಸರ್ವದಲ್ಲಿರ್ತಾರಲ್ಲ, ಆ ಗ್ರಾಮದಲ್ಲಿ ಹೇಳ್ತೀವಿ ನೋಡಿ ಎಷ್ಟು ನಾವು ಉಪಯೋಗ ಪಡ್ಕೊಳ್ತಾ ಇದೀವಿ ಅರಣ್ಯದಿಂದ. ಅದಕ್ಕೆ ಅರಣ್ಯಕ್ಕೆ ನಾವು ಏನ್ ಮಾಡ್ತಾ ಇದೀವಿ ತಿರುಗಿ ಅನ್ನೋದು, ಇದನ್ನ ಉಳಿಸ್ಕೋಬೇಕು, ಉಳಿಸ್ಬೇಕು, ಬಳಸ್ಬೇಕು. ಅದನ್ನ ನಾವು ಮುಂದಿನ ಪೀಳಿಗೆಗೆ, ಮುಂದಿನ ಪೀಳಿಗೆ ಇರಲಿ, ಈಗಿನ ಪೀಳಿಗೆ, ನಮ್ಮ ಪೀಳಿಗೆನೆ ಅರಣ್ಯ ನಶಿಸಿ ಹೋಗ್ತಾ ಇದೆ ಈ ಅರಣ್ಯ ಬೆಂಕಿಯಿಂದ. ಆದ್ರಿಂದ ಬಹಳ ಕಷ್ಟ ಅಪರಾಧಿಗಳನ್ನ ಬೆಂಕಿ ಪತ್ತೆ ಹಚ್ಚೋದು. ಜೊತೆಗೆ ಈಗ ಗ್ರಾಮ ಅರಣ್ಯ ಸಮಿತಿಗಳು ಅಂತ ತಾವು ಹೇಳಿದ್ರಿ. ಹೌದು, ಗ್ರಾಮ ಅರಣ್ಯ ಸಮಿತಿಗಳ ಸಹಕಾರ ಬೇಕೇ ಬೇಕಾಗುತ್ತೆ ಖಂಡಿತ. ಜೊತೆಗೆ ಸ್ವಯಂ ಸೇವಾ ಸಂಸ್ಥೆಗಳು ಕೂಡ ಕೆಲಸ ಮಾಡ್ತಾ ಇದಾವಲ್ವೇ? ಹೌದೌದು, ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟ ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ ಅಂತ ಕರಿತೀವಿ ಎನ್ಜಿಒಸ್. ನೋಡಿ, ಎನ್ಜಿಒಸ್ ಪಾತ್ರ ಬಹಳ ಹಿರಿಮೆ ಸರ್. ಒಂದು ಗ್ರಾಮಸ್ಥರ ನಡುವೆ ಮತ್ತು ಗ್ರಾಮಸ್ಥರು ಮತ್ತು ಅರಣ್ಯ ಇಲಾಖೆ ನಡುವೆ ಸೇತುವೆಯಾಗಿ ಕೆಲಸ ಮಾಡ್ತಾರೆ. ಏನಿದ್ರು ನಿವಾರಿಸ್ಬೇಕಲ್ಲೇ, ಏನಾದ್ರು ಸಣ್ಣ ಪುಟ್ಟ ಇದು ಬಂದ್ರೆ ನಿವಾರಿಸ್ಬೇಕು ಅದನ್ನ. ಆದ್ರೆ ಕೆಲವರು ಅದನ್ನೇ ಉದ್ದ ಮಾಡ್ತಾರೆ, ನಿವಾರಿಸಕ್ ಹೋಗಲ್ಲ. ಆದ್ರಿಂದ ಅವ್ರ ಪಾತ್ರ ಬಹಳ ಇದೆ. ಎನ್ಜಿಒಸ್ ನಾವು ಬಳಸ್ಕೊಳ್ತೀವಿ. ಕೆಲವರು ಇದಾರೆ ಒಳ್ಳೆ ಅತ್ಯುತ್ತಮ ಇರತಕ್ಕಂತ ಪರಿಸರದಲ್ಲಿ ಆಸಕ್ತಿ ಇರೋರು, ವನ್ಯ ಪ್ರಾಣಿ ಆಸಕ್ತಿ ಇರೋರು ಇದಾರೆ. ಅಂದ್ರೆ ಸಮುದಾಯದ ಪಾತ್ರ ಬಹಳ ಮುಖ್ಯ. ಬಹಳ ಮುಖ್ಯ ಸರ್ ಸಮುದಾಯ ಪಾತ್ರ. ಯಾಕಂದ್ರೆ ಅರಣ್ಯದ ಆಸುಪಾಸಿನಲ್ಲಿ ಇರೋವ್ರೇ ಅವರು. ನಾವು ಇವತ್ತು ಒಬ್ಬ ಈ ಅರಣ್ಯ ಅಧಿಕಾರಿ ಯಾರೇ ಇರ್ಲಿ, ಫಾರೆಸ್ಟ್ ಗಾರ್ಡ್ ಇಂದ ಹಿಡಿದು PCCF ತನಕ 3 years 2 years ಇರ್ತಾರೆ, ಬಂದ್ಬಿಡ್ತಾರೆ. ಆದ್ರೆ ಅಲ್ಲಿ ಬೇರು ಬಿಟ್ಟಿರೋರು ಗ್ರಾಮಸ್ಥರು, ಸಮುದಾಯದವರು. ಅವರ ಒಂದು ಉಳಿತಿಗಾಗಿ, ಭವಿಷ್ಯಕ್ಕೋಸ್ಕರ ಅರಣ್ಯನ ಉಳಿಸ್ಕೋಬೇಕು, ದಿಟ್ಟ ಹೆಜ್ಜೆ ಇಡಬೇಕು. ಈಗ ಒಂದ್ಸರಿ ಕಾಡಿನ ಬೆಂಕಿ ಉಂಟಾದಾಗ ಏನು ನಿರ್ವಹಣಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತೆ ಅಂತೀರಿ? ಇಷ್ಟೆಲ್ಲ ನಾವು ಹೇಳ್ತೀವಿ, ಬೆಂಕಿ ಮುಂಜಾಗ್ರತೆ ಕ್ರಮ ಮುಂದೆಚ್ಚರಿಕೆ ತಗೊಂಡಿದೀವಿ, ಆದ್ರೂ ಬೀಳ್ತಾರೆ. ಎಸ್, ಸಪ್ಸ್ಲಿಕ್ ಆಗಲ್ಲ, ಆದ್ರೂ ಬೀಳ್ತವೆ. ಅವಾಗ ನಾವು ಇಮಿಡಿಯೇಟ್, ಈಗ ನೋಡಿ, ಈಗ ಡ್ರೋನ್ ಅಂತ, ಆಮೇಲೆ ಹೆಲಿಕಾಪ್ಟರ್, ನೀವು ಕೇಳಿರ್ಬೋದು ಹಿಂದೆ ಎಲ್ಲ ನೀರನ್ನ ಸಿಂಪಡಣೆ ಮಾಡೋದು ತುಂಬಾ, ಅದು ಅಗಾಧವಾಗಿ ಬಿದ್ದಿದ್ದು, ಆದ್ರೆ ಅದಷ್ಟು ನಾವು ಯಶಸ್ ಕಾಣಲಿಲ್ಲ. ಅದು ಆದ್ರೆ ನಾವು ಆದಷ್ಟು ನಾವು ಇಮಿಡಿಯೇಟ್ ಮೆಸೇಜ್ ಬಂದ ತಕ್ಷಣ ಎಲ್ಲೂ ಇಡೀ ಇಲಾಖೆ ಮತ್ತು ಗ್ರಾಮಸ್ಥರನ್ನ ಸೇರಿಸಿಕೊಂಡು ನಾವು ಅಲ್ಲಿ ಕ್ಯಾಂಪ್ ಮಾಡಿ ಅದು ನಂದಿಸೋವರೆಗೆ ಬಿಡೋದಿಲ್ಲ, ಅದನ್ನ ನಂದಿಸ್ತೀವಿ. ಅದು ಸಲಕರಣೆಗಳು, ಫೈರ್ ಫೈಟಿಂಗ್ ಎಕ್ವಿಪ್ಮೆಂಟ್ಸ್ ಅಂತ. ಅಂದ್ರೆ ಅರಣ್ಯ ಬೆಂಕಿನ ನಂದಿಸ್ಲಿಕ್ಕೆ ಒಂದು, ಈಗ ನಮ್ಮಲ್ಲಿ ಸಾಮಾನು ಸರಂಜುಗಳಿದಾವೆ, ಶೋಭೆಲ್ ಇರ್ಬೋದು, ಗುದ್ಲಿ, ಪಿಕಾಸಿ, ಆಮೇಲೆ ಏಪ್ರನ್, ಫೈರ್ ಪ್ರೂಫ್ ಏಪ್ರನ್, ಉಡುಪುಗಳು, ಆಮೇಲೆ ಫೈರ್ ಪ್ರೂಫ್ ಶೂಸ್, ಅದು ಇಂಪಾರ್ಟೆಂಟ್, ಆಮೇಲೆ ಗ್ಲೌಸ್. ಸೊ ಇದೆಲ್ಲ ಯಾಕೆ ನೋಡಿ, ನಮ್ಮಲ್ಲಿ 2017 ಒಬ್ಬ ಮುರುಗಪ್ಪ ಅಂತ ಬಂಡೀಪುರದಲ್ಲಿ ಬೆಂಕಿ ಕೆಡಿಸ್ಬೇಕಂದ್ರೆ ಪಾಪ ಪ್ರಾಣವನ್ನೇ ತೆತ್ತ. ಆತರ ಆಗ್ಬಾರ್ದು. ಅದಕ್ಕೋಸ್ಕರ ಈಗ ಇಲಾಖೆ ಆದಷ್ಟು ನಾವು ಬಹಳ ಮುಂಜಾಗ್ರತೆ ಕ್ರಮ ತಗೋತಾ ಇದೆ. ಎಲ್ಲ ನೀರನ್ನೇ ಬಳಸ್ಕೊಂಡೇ ನನ್ಸೋದಕ್ಕೆ ಪ್ರಯತ್ನ ಜಾಸ್ತಿ ನೀರು ಸರ್. ಆಮೇಲೆ ಫೈರ್ ಬೀಟರ್ಸ್ ಅಂತ, ಈಗ ನಾವು ಆಧುನಿಕವಾಗಿ, ಮೊದ್ಲೇನ್ ಮಾಡ್ತಿದ್ದು ಹಸಿರೆಲೆ ಒಂದು ಕಸಬರಿಕೆ ತರ ಮಾಡ್ಕೊಂಡು ಬಡಿಯುತ್ತೆ, ಬೀಟಿಂಗ್ ಇತ್ತು. ಅದು ಸಣ್ಣ ಪ್ರಮಾಣದಲ್ಲಿ ಪರವಾಗಿಲ್ಲ, ದೊಡ್ಡದಾದ್ರೆ ಅದಕ್ಕೆ ಮಾಡ್ತೀವಿ ಫೈರ್ ರೇಕರ್ಸ್ ಅಂತ. ಈ ಪ್ಲಾಸ್ಟಿಕ್ ಇಂದ ಬಂದಿದೆ, 5 barrels ತರ ಚಾಚ್ಕೊಂಡು ಅಲ್ಲಿ ರಬ್ಬರ್ ಅನ್ನ ಅಟ್ಯಾಚ್ ಮಾಡಿರ್ತೀವಿ, ಅದ್ರಲ್ಲಿ ಹೊಡೆದ್ರೆ ಬೆಂಕಿ ಹೋಗುತ್ತೆ. ಆಮೇಲೆ ಇನ್ನೂ ಹೆಚ್ಚಿಗೆ ಮಿತಿ ಮೀರಿದ್ರೆ, ಕೈ ಮೀರಿದ್ರೆ ಫೈರ್ ಬ್ರಿಗೇಡ್ ಅನ್ನು ಕರೆಸಿ, ಅಗ್ನಿಶಾಮಕ ಅವರು ಸನ್ನದ್ಧ ಇರ್ತಾರೆ, ಅವರು ರೆಡಿ ಇರ್ತಾರೆ, ಅವ್ರು ಬಂದು ನಂದಿಸ್ತಾರೆ. ಸೊ ಆದಷ್ಟು ನಾವು ಯಾರು ಸುಮ್ಮನೆ ಕೂತ್ಕೊಳ್ಳಲ್ಲ, ಗ್ರಾಮಸ್ಥರು ಪಾಪ ಕೈ ಜೋಡಿಸ್ತಾರೆ ಇಲ್ಲ ಅನ್ನಲ್ಲ, ತುಂಬಾ ಇಮಿಡಿಯೇಟ್ ಬರ್ತಾರೆ. ಯಾಕಂದ್ರೆ ಇವತ್ತು ಬಿದ್ದಿದ್ದು ಅವ್ರ ಗ್ರಾಮಕ್ಕೆ ಬರ್ಬೋದು, ಅವ್ರ ಬೆಳೆ ನಾಶನೂ ಆಗ್ಬೋದು. ಅದಕ್ಕೋಸ್ಕರ ನಾವು ಕೈ ಕಟ್ಕೊಂಡು ಕೂತ್ಕೊಳ್ಳೋದು. ಅವರ ಮಳೆ ಬೆಳೆ ಚೆನ್ನಾಗಬೇಕು ಅಂದ್ರೆ ಕಾರ್ಡ್ ಚೆನ್ನಾಗಿ. ಹೌದು, ಆಮೇಲೆ ನಾವು ಇನ್ಸೆಂಟಿವ್ಸ್ ಕೊಡ್ತೀವಿ ಅವರಿಗೆ. ಗ್ರಾಮರಣ ಸಮಿತಿ ಅಂತ ಹೇಳಿದೆ, ವಿಲೇಜ್ ಫಾರೆಸ್ಟ್ ಕಮಿಟಿ ಮತ್ತೆ ಪರಿಸರ ಕಮಿಟಿಗಳಿಗೆ, ಅಭಿವೃದ್ಧಿ ಕಮಿಟಿಗಳಿಗೆ ಇನ್ಸೆಂಟಿವ್ಸ್ ಕೊಡ್ತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಪ್ಪ, ನಿಮ್ಮ ಹಳ್ಳಿಯಲ್ಲಿ ಸುತ್ತು ಆಸುಪಾಸಿನಲ್ಲಿ ಅರಣ್ಯದಲ್ಲಿ ಬೆಂಕಿ ಬೀಳಲಿಲ್ಲ ಅಂದ್ರೆ ನಿನಗೆ ನಾವು ಚೆಕ್ ಮೂಲಕವಾಗಿ ದುಡ್ಡು ಕೊಡ್ತೀವಿ. ಅದರಲ್ಲಿ ನಿಷ್ಪಕ್ಷಪಾತವಾಗಿ ಒಂದು ಪಾರದರ್ಶಕತೆಯಿಂದ ಕೊಡ್ತೀವಿ. ಅವಾಗ ಅವರು ಸ್ವಲ್ಪ ಉತ್ತೇಜನ ಬರ್ತಾರೆ. ಮತ್ತೆ ಸಮುದಾಯ ಅಭಿವೃದ್ಧಿ ಕೆಲಸಗಳು ಇಂಥವೇನಾದ್ರೂ ಮಾಡುತ್ತಾ? ಹೌದೌದು, ಇಲಾಖೆ ಮಾಡ್ತದೆ. ಈಗ ನೋಡಿ, ಈಗ ನಮ್ಮಲ್ಲಿ ಸಾಕಷ್ಟು ಫಂಡ್ಸ್ ಅನ್ನ ನಿಗದಿ ಮಾಡಿದ್ವಿ. ಅಲ್ಲಿ ಅಂಗನವಾಡಿ ಇರೋದಿಲ್ಲ, ರಸ್ತೆ ಇರೋದಿಲ್ಲ, ಹೆಚ್ಚಿನದಾಗಿ ನೀರು ಇರಲ್ಲ, ಬಾವಿಗಳು, ಕೊಳವೆ ಬಾವಿ, ಕೆರೆ ಉತ್ಪನ್ನ ಮಾಡೋದು, ವಾಟರ್ ಶಾಲೆಗಳ ದುರಸ್ತಿ, ಅದನ್ನು ಸಹ ನಾವು ಈ ಗ್ರಾಮೀಣ ಸಮಿತಿಗಳ ಮೂಲಕ ಬಳಸ್ಕೊಂಡು ಅದನ್ನ ನಾವು ಆಮೇಲೆ ಮನೆಗಳು ಕಟ್ಕೊಳ್ಳೋದು ಬಡವರಿಗೆ. ಏನು ಆಶ್ರಯ ಸ್ಕೀಮ್ ಇದೆಯಲ್ಲ ಸರ್ಕಾರದಲ್ಲಿ, ಅದು ನಮ್ಮಲ್ಲೂ ಸಹ ಗ್ರಾಮೀಣ ಸಮಿತಿಯಲ್ಲಿ ಆದಷ್ಟು ಸ್ವಲ್ಪ ಕಡಿಮೆ ಫಂಡ್ಸ್ ಇರುತ್ತೆ. ಇವರು ಮ್ಯಾಚಿಂಗ್ ಗ್ರಾಂಟ್ ತರ ಎಂ ಪಿ ಅಥವಾ ಎಮ್ ಎಲ್ ಎಗಳ ಹತ್ರ ಕನ್ಸಲ್ಟ್ ಮಾಡಿ ಮಾನ್ಯ ಶಾಸಕರ ಹತ್ರ ಅದನ್ನು ಮಾಡ್ಕೊಳ್ತಾ ಇದ್ದಾರೆ. ಕೆಲವು ಸಕ್ಸಸ್ ಆಗಿದೆ ಸರ್, ತುಂಬಾ ಚೆನ್ನಾಗಿ ಯಶಸ್ಸು ಕಂಡಿದ್ದೀರಿ. ಈ ಸಂದರ್ಭದಲ್ಲಿ ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಬಯಸ್ತಾರೆ ಚಂದ್ರಶೇಖರ್ ಅವರೇ? ನೋಡಿ, ಈ ನಾನು ಈ ಒಂದು ಒಳ್ಳೆಯ ಅವಕಾಶ ಉಪಯೋಗಿಸ್ಕೊಂಡು ಹೇಳ್ತೀನಿ. ಅದಕ್ಕೊಂದು ಸುಮ್ಮನೆ ಒಂದು ಎರಡು ಲೈನ್ ಸುಮ್ಮನೆ ಈಗ ಜಸ್ಟ್ ನೀವು ಮಾತಾಡ್ತಾ ಬಂತು. ಬೆಂಕಿ ಕಡ್ಬೇಡ್ರೋ ತಮ್ಮ, ಬೆಂಕಿ ಕೊಡಬೇಡ್ರೋ ತಮ್ಮ, ನಾವು ನಿಮ್ಮೋರು, ಪ್ರಾಣಿ ನಮ್ಮವು. ಬೆಂಕಿ ಕೊಡಬೇಡ್ರೋ ತಮ್ಮ, ಉಳಿಸ್ರೋ ಕಾಡನ್ನು ತಮ್ಮ, ಬೆಳೆಸೋಣ ಉಳಿಸೋಣ, ಬೆಳೆಸೋಣ ಉಳಿಸೋಣ. ಆದ್ರಿಂದ ನಾನು ಒಂದು ಕಿವಿ ಮಾತು ಹೇಳ್ತೀನಿ ಅಂದ್ರೆ, ಅರಣ್ಯ ಇರೋದು ನಮಗೋಸ್ಕರ. ಅರಣ್ಯ ನಮ್ಮ ಒಂದು ದಿಕ್ಕನ್ನೇ ಬದಲಾಯಿಸುತ್ತೆ. ಸಂಪತ್ತು, ಅರಣ್ಯ ಸಂಪತ್ತು ಬರೀತಾ ಇದೆ. ಅದು ಓಪನ್ ಟ್ರೆಜರಿ ಅಂತೀವಿ, ತೆರೆದಿಟ್ಟ ಖಜಾನೆ. ಕೀ ಎಲ್ಲಾ ಗ್ರಾಮಸ್ಥರ ಹತ್ರ ಕೀ ಕೊಟ್ಟಿದೀವಿ. ಆದ್ರಿಂದ ಅವರು ತಮ್ಮದೇ ಖಜಾನೆ ಉಳಿಸ್, ಅದನ್ನ ಬರೆದು ಮಾಡಬೇಡ್ರಿ, ಉಳಿಸ್ಕೊಳ್ಳಿ. ಆದಷ್ಟು ನಾವು ಅರಣ್ಯವನ್ನ ಉಳಿಸಿ ಬೆಳೆಸಿ ಮುಂದಿನ ಭವಿಷ್ಯಕ್ಕೆ ಪೀಳಿಗೆಗೆ ಮುಡುಪಾಗಿಡಿ ಅಂತ ನಾನು ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಕೇಳ್ತಾ ಇದ್ದೀನಿ. ಆತ್ಮೀಯ ಕೇಳಿದ್ರೆ, ತಮಗೆ ಈ ಕಾಡಿನ ಬೆಂಕಿ ಬಗ್ಗೆ, ಕಾಡಿನ ಸಂರಕ್ಷಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಎಸ್ ಚಂದ್ರಶೇಖರ್ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ಅವರ ದೂರವಾಣಿ ಸಂಖ್ಯೆ ಹೀಗಿದೆ: 9484545400. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9484545400. ತುಂಬಾ ಸಂತೋಷ ಚಂದ್ರಶೇಖರ್ ಅವರೇ. ತಾವಿದುವರೆಗೂ ನಮ್ಮ ಕೇಳುಗರಿಗೆ ಈ ಕಾಡಿನ ಬೆಂಕಿ ಉಂಟಾಗೋದಕ್ಕೆ ಏನು ಕಾರಣ, ಮತ್ತೆ ಇದನ್ನ ನಾವು ಹೇಗೆ ತಡೆಗಟ್ಟಬಹುದು, ಇದರಲ್ಲಿ ನಮ್ಮ ಸಮುದಾಯದ ಪಾತ್ರ ಏನು ಅಂತ ಬಹಳ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು. ಎಲ್ಲ ಶ್ರೋತೃಗೂ ನಮಸ್ಕಾರನ ನಾನು ಅರ್ಪಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ನಮಸ್ಕಾರ, ಶುಭವಾಗಲಿ. ಕೃಷಿ ರಂಗದಲ್ಲಿ ಇದುವರೆಗೆ ಕಾಡಿನ ಬೆಂಕಿಗೆ ಕಾರಣಗಳು ಹಾಗೂ ಅವನ್ನು ತಡೆಗಟ್ಟುವ ಕ್ರಮಗಳನ್ನು ಕುರಿತು ನಿವೃತ್ತ ಅರಣ್ಯ ಅಧಿಕಾರಿ ಎಸ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶನ ನಡೆಸಿಕೊಟ್ಟವರು ಪಿಎಂ ಜಗದೀಶ್. ಪರಿಸರ ಮತ್ತು ಮಾನವನ ನಡುವಿನ ಸಂಬಂಧ ಅನನ್ಯವಾದುದು. ಪರಿಸರವಿಲ್ಲದೆ ಮಾನವನ ಉಳಿವು ಸಾಧ್ಯವೇ ಇಲ್ಲ. ಮಣ್ಣು ನಮ್ಮದು. ಸುಂದರವಾದ ಕಾಡನ್ನು ನಾಶಗೊಳಿಸುತ್ತಾ ಪರಿಸರಕ್ಕೆ ಭಾರಿ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡುತ್ತಿರುವ ಮನುಷ್ಯ ಹವಾಮಾನ ಬದಲಾವಣೆಗೆ ನೀಡಿರುವ ಕೊಡುಗೆ ಒಂದೆರಡಲ್ಲ. ನೆನಪಿರಲಿ, ಸ್ವಚ್ಛ ಪರಿಸರ ಉಳಿದರೆ ಮಾತ್ರ ನಾವು ಉಳಿದೇವು. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಾವ್ಯಾಕ್ರಿ ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮಗ್ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ತಗೊಂಡು ನಾನೇನ್ ಮಾಡ್ಲಿ ಅದನ್ನ? ಅದರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕಾಹಾರವನ್ನ ಸೇವಿಸೋದ್ರಿಂದ ಟಿವಿ ರೋಗದಿಂದ ಬೇಗ ಗುಣವಾಗ್ತೀಯ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಜೋಕೆ ಹಿಂದಕ್ಕೆ ಒಡೆಯಣ್ಣ.